ಇದ್ದರು. ದಲಿತ ಚಳವಳಿಯಲ್ಲಿ ಸಕ್ರಿಯವಾಗಿ ತೊಡಗಿದ್ದ ಅವರು ಸಾಹಿತ್ಯ ವಲಯದಲ್ಲಿ ಸುಬ್ಬು ಹೊಲೆಯಾರ್ ಎಂದೇ ಚಿರಪರಿಚಿತರಾಗಿದ್ದು ಸಾಹಿತ್ಯ ಅಕಾಡೆಮಿಯಿಂದ ಪುಸ್ತಕ ಬಹುಮಾನ ಹಾಗೂ ಸಾಹಿತ್ಯಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದರು. ಸಮತೋಲನ ಆಹಾರ ಸೇವನೆಯಿಂದ ಗರ್ಭಿಣಿ, ಬಾಣಂತಿ ಹಾಗೂ ತಾಯಿ ಮತ್ತು ಮಗು ಇಬ್ಬರೂ ಆರೋಗ್ಯವಂತರಾಗಿರಲು ಸಾಧ್ಯ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಸಿ ರಾಜಶೇಖರ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಆಯೋಜಿಸಿದ್ದ ಪೋಷಣ್ ಮಾಸಾಚರಣೆ ಮತ್ತು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಗರ್ಭಿಣಿ ಬಾಣಂತಿಯರ ಆರೋಗ್ಯ ಕಾಪಾಡಲು ಹಾಗೂ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ನಿಯಂತ್ರಿಸಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು ಜಾರಿಗೊಳಿಸಿದೆ ಎಂದರು. ಸಫಾಯಿ ಕರ್ಮಚಾರಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ವಿವಿಧ ಇಲಾಖೆಗಳಿಂದ ಒದಗಿಸಲಾಗುವ ಸವಲತ್ತು ಕುರಿತು ಜಾಗೃತಿ ಮೂಡಿಸುವಂತೆ ಗದಗ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ಜರುಗಿದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸ್ವಚ್ಛತಾ ಕಾರ್ಮಿಕರಿಗೆ ನಿಯಮಿತವಾಗಿ ಸುರಕ್ಷತಾ ಪರಿಕರಗಳನ್ನು ವಿತರಿಸಬೇಕು. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕರು ಸುರಕ್ಷತೆ ಪರಿಕರಗಳ ಬಳಕೆ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ನಿಯಮಿತವಾಗಿ ಭೇಟಿ ನೀಡಿ ಪರಿಶೀಲಿಸಬೇಕು ಎಂದು ಹೇಳಿದರು. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಮತ್ತು ಮಹಿಳಾ ಮಕ್ಕಳ ಇಲಾಖೆ ವತಿಯಿಂದ 3 ತಾಲೂಕಿನ 49 ಫಲಾನುಭವಿಗಳಿಗೆ ಇಂದು ವಿವಿಧ ವಾಹನ ಸಲಕರಣೆ ಸಾಧನಗಳನ್ನು ವಿತರಿಸಲಾಯಿತು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ತಿಪ್ಪಾರೆಡ್ಡಿ ಫಲಾನುಭವಿಗಳಿಗೆ ಸಲಕರಣೆ ಮತ್ತು ಸಾಧನಗಳನ್ನು ವಿತರಿಸಿದರು. 3 ಗಾಲಿಯ ಕುರ್ಚಿ, ಶ್ರವಣ ಸಾಧನ, ಕೈಚಾಲಿತ ಸೈಕಲ್, ವಾಟರ್ ಬೆಡ್ ಮತ್ತು ಊರುಗೋಲು ಸಲಕರಣೆಗಳನ್ನು ವಿತರಿಸಿ ಸರ್ಕಾರದ ಸವಲತ್ತನ್ನು ಸದುಪಯೋಗ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು. G252 ಎಂಬ ಶೇಂಗಾ ತಳಿ ಎಕರೆಗೆ 14 ಕ್ವಿಂಟಾಲ್ ಇಳುವರಿ ನೀಡುವ ತಳಿಯಾಗಿದ್ದು, ರೈತರು ಕೃಷಿ ವಿಜ್ಞಾನಿಗಳು ಹೇಳುವ ವಿಚಾರಗಳನ್ನು ಬೇಸಾಯ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮೇವು ಸಂಶೋಧನಾ ಕೇಂದ್ರದ ಪ್ರಧಾನ ಬೇಸಾಯ ಶಾಸ್ತ್ರಜ್ಞ ಡಾ ಬಿಜಿ ಶಿವಕುಮಾರ ಹೇಳಿದ್ದಾರೆ. ಧಾರವಾಡದಲ್ಲಿಂದು ಆಯೋಜಿಸಲಾಗಿದ್ದ ಶೇಂಗಾ ಬೆಳೆ ಕ್ಷೇತ್ರೋತ್ಸವದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಎಲೆ ಚುಕ್ಕೆ ಹಾಗೂ ಭಂಡಾರ ರೋಗ ನಿರೋಧಕ ಶಕ್ತಿ ಹೊಂದಿದ ಬೆಳೆಯಾಗಿದೆ. ಶೇಂಗಾ ತಳಿಯು 105-110 ದಿನಗಳಲ್ಲಿ ಮಾಗುವ ತಳಿಯಾಗಿದೆ ಎಂದರು. ಈಗ ಸಂಕ್ಷಿಪ್ತ ಸುದ್ದಿ. ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಉತ್ಪನ್ನಗಳನ್ನು ಪ್ರೋತ್ಸಾಹಿಸಿ ಮಾರಾಟ ಹೆಚ್ಚಿಸಲು ಗಾಂಧಿ ಜಯಂತಿ ಪ್ರಯುಕ್ತ ಅಕ್ಟೋಬರ್ 1 ಮತ್ತು 2 2 ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಖಾದಿ ಉತ್ಪನ್ನಗಳ ಮಾರಾಟ ಮತ್ತು ಪ್ರದರ್ಶನ ಮೇಳ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ವಿವಿಧ ಉತ್ಪನ್ನಗಳನ್ನು ಖರೀದಿಸಿ ಪ್ರೋತ್ಸಾಹಿಸಬೇಕೆಂದು ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ಮನವಿ ಮಾಡಿದೆ. ಹವಾಮಾನ ಇಲಾಖೆ ವರದಿಯಂತೆ ವಾಯುಭಾರ ಕುಸಿತದಿಂದ ರಾಯಚೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿದ್ದು, ಇನ್ನೂ 2 ದಿನಗಳವರೆಗೆ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಜನರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಯುವಜನರು ಹಾಗೂ ವಿದ್ಯಾರ್ಥಿಗಳು ಮಾದಕ ವ್ಯಸನದಿಂದ ದೂರವಿದ್ದು ಶಿಸ್ತು, ಸಂಯಮ ಸೇರಿದಂತೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸತ್ಪ್ರಜೆಗಳಾಗಿ ಹೊರಹೊಮ್ಮಬೇಕು ಎಂದು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಸಿವಿಲ್ ನ್ಯಾಯಾಧೀಶ ಎಚ್ ಓಂಕಾರಮೂರ್ತಿ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಪೋಷಣ್ ಮಾಸಾಚರಣೆ ಅಭಿಯಾನದ ಸಮಾರೋಪ ಸಮಾರಂಭ ನಡೆಯಿತು. ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ರೇವಣಪ್ಪ ಮಾತನಾಡಿ, ಗರ್ಭಧಾರಣೆಯಿಂದ ಹಿಡಿದು ಶಿಶು ಮತ್ತು ತಾಯಂದಿರು ಉತ್ತಮ ಪೌಷ್ಟಿಕ ಆಹಾರ ಸೇವನೆ ಮಾಡುವುದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಪ್ರಯೋಜನ ಎಲ್ಲಾ ವರ್ಗದ ಜನರಿಗೆ ತಲುಪುವಂತೆ ಅಧಿಕಾರಿಗಳು ನೋಡಬೇಕು ಎಂದು ಶಾಸಕ ಜಿಎಚ್ ಚಿಪ್ಪಾರೆಡ್ಡಿ ಚಿತ್ರದುರ್ಗದಲ್ಲಿಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನಕ್ಕೆ 10,000 ಕೋಟಿ ರೂಪಾಯಿ ವಿನಿಯೋಗ, ಮುಖ್ಯಮಂತ್ರಿ. ಕೋಲಾರ ಜಿಲ್ಲೆಯಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ ಪರಿಶೀಲಿಸಿದ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ರಾಜ್ಯ ಪ್ರವೇಶಿಸಿದ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಐಕ್ಯತಾ ಯಾತ್ರೆ ಹಾಗೂ ಹಿರಿಯ ಚಿತ್ರನಟಿ ಆಶಾ ಪರೇಖ್ಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸಮಯ 6:55.

ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೋರ್ ಪರ್ ದಿಯೆ, ಲೇಕಿನ್ ಉನ್ನೇ ಮುವಾಜೆ ಕೆ ತೋರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ತಜ್ಞ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನಾವು ನೋಡಿವಿ, ಒಂದೊಂದು ಕಾಲಕ್ಕೆ ಒಂದೊಂದು ರೋಗ ಜಾನುವಾರುಗಳನ್ನು ಕಾಡ್ತದೆ, ಮತ್ತು ಜಾನುವಾರುಗಳಿಗೆ ಕಾಡ್ತಾ ಇರುವಂಥ ಸಂದರ್ಭದೊಳಗೆ ಅದು ಅದರ ಪರಿಣಾಮ ರೈತರ ಮೇಲೆ ಕೂಡ ಆಗ್ತದೆ. ಇತ್ತೀಚೆಗೆ ಹಾವಳಿ ಉಂಟು ಮಾಡ್ತಾ ಇರುವಂಥ ರೋಗ ಅಂತಂದರೆ ಜಾನುವಾರುಗಳಲ್ಲಿ ಚರ್ಮ ಗಂಟು ರೋಗ ಅಂಥೇಳಿ ಬರ್ತಾ ಇದೆ. ಅದನ್ನು ಕೆಲವರು ತಾವು ನೋಡಿರ್ಬೋದು, ಫೋಟೋಗಳನ್ನು ನೋಡಿರ್ಬೋದು. ಪ್ರಾಣಿಗಳ ಚರ್ಮ ಎಲ್ಲ ಗಂಟು ಗಂಟಾಗಿ ಬಿಡ್ತದೆ, ಅದರಿಂದ ಸಾಕಷ್ಟು ಆರೋಗ್ಯದ ತೊಂದರೆಗಳು ಉಂಟಾಗ್ತವೆ. ಮತ್ತು ಅದರ ಬಗ್ಗೆ ನಾವು ಕಾಳಜಿ ವಹಿಸಲಿಲ್ಲಪ್ಪ ಅಂತಂದ್ರೆ ಜಾನುವಾರುವಿನ ಸಾವು ಸಂಭವಿಸುವಂತಹ ಸಮಸ್ಯೆ ಕೂಡ ಇರ್ತದೆ. ಇದು ನಾವು ನೋಡಿವಿ, ಉತ್ತರ ಭಾರತದೊಳಗೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತದೆ. ಅನೇಕ ದಿನಗಳಿಂದ ಅಲ್ಲಿ ಈ ಸಮಸ್ಯೆ ಕಾಣಿಸ್ತಾ ಇದೆ. ಒಡಿಶಾ ಇರ್ಬೋದು, ರಾಜಸ್ಥಾನ ಇರ್ಬೋದು, ಮತ್ತು ಬೇರೆ ಬೇರೆ ಪ್ರದೇಶಗಳಿರ್ಬೋದು, ಮಹಾರಾಷ್ಟ್ರ ಇರ್ಬೋದು. ಅದರ ಜೊತೆಗೆ ಇತ್ತೀಚೆಗೆ ನಾವು ಕಲಬುರಗಿ ಜಿಲ್ಲೆ ಒಳಗೆ ಕೂಡ ಇದನ್ನು ನೋಡ್ತಾ ಇದ್ದೀವಿ. ಅಲ್ಲದೆ ಉತ್ತರ ಕನ್ನಡ ಶಿರಸಿ ಏರಿಯಾದೊಳಗೂ ಕೂಡ ಈ ಲಂಪಿ ಸ್ಕಿನ್ ಡಿಸೀಸ್ ಅಂಥೇಳಿ ಇದನ್ನು ಇಂಗ್ಲೀಷ್ನೊಳಗೆ ಕರೀತಾರೆ. ಇದನ್ನೇ ನಾವು ಕನ್ನಡದೊಳಗೆ ಚರ್ಮ ಗಂಟು ರೋಗ ಅಂಥೇಳಿ ಕರೀತಾ ಇದ್ದೀವಿ. ಈ ರೋಗ ನಮ್ಮಲ್ಲಿನೂ ಕೂಡ ತೊಂದರೆ ಉಂಟು ಮಾಡುವಂಥ ಸಂದರ್ಭ ಅದ. ಅದಕ್ಕೆ ನಾವು ಕಾಳಜಿ ವಹಿಸಬೇಕು. ರೈತ ಬಾಂಧವರೇ, ಈ ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಪಶು ವೈದ್ಯರಾಗಿರುವಂತಹ ಡಾಕ್ಟರ್ ಸಂತೋಷ್ ಶಿಂದೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಿಂದೆ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಯಾವುದೇ ಒಂದು ಹೊಸ ರೋಗ ಬಂದ ಕೂಡಲೇ ನಮ್ಮ ರೈತರಿಗೆ ಆತಂಕ ಶುರುವಾಗ್ತದೆ, ಅದು ಸಹಜ ಕೂಡ. ಹೌದು, ಯಾಕಪ್ಪ ಅಂತಂದ್ರೆ ಇದನ್ನ ಇದು ಹೆಂಗ್ ಬಂತು, ಏನದ ಇದು ಅನ್ನುವಂತ ತಿಳ್ಕೊಳ್ಳೋದ್ರೊಳಗೆ ಸಮಸ್ಯೆ ಬರ್ತೈತಿ, ಟೈಮ್ ಹೋಗ್ಬಿಡ್ತದ. ಇಂಥ ಒಂದು ರೋಗ ಈಗ ನಮ್ಮ ಜಾನುವಾರುಗಳಿಗೆ ಕಾಡ್ತಾ ಇದೆ, ಹೆಂಗ್ ಬಂತು, ಹೆಂಗ್ ಬರ್ತದ, ಲಕ್ಷಣಗಳೇನು, ಅದರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು ತಾವು. ಖಂಡಿತವಾಗ್ಲೂ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಏನಪ್ಪಾ ಅಂತಂದ್ರೆ, ಪ್ರತಿ ವರ್ಷ ಮನುಷ್ಯರಲ್ಲಿ ಕೂಡ ಒಂದೊಂದು ಹೊಸದಾಗಿ ಇರ್ತಕ್ಕಂಥ ರೋಗಗಳು ಬರ್ತಾ ಇದ್ದಾವೆ. ಅದೇ ಥರ ಪ್ರಾಣಿಗಳಲ್ಲೂ ಕೂಡ ಹೊಸ ಹೊಸ ರೋಗಗಳು ಕಂಡು ಬರ್ತಾ ಇದ್ದಾವೆ. ಇಷ್ಟು ದಿವಸ ನಾವು ಕೋವಿಡ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಈಗ ಪ್ರಾಣಿಗಳಲ್ಲಿ ಈ ಒಂದು ಕೋವಿಡ್ ತರನೇ ಅಂತ ಹೇಳ್ಬೋದು. ಪ್ರಾಣಿಗಳಲ್ಲಿ ಪ್ರಾಣಿಗಳ ಕೋವಿಡ್ ಅಂತ ಹೇಳ್ಬೋದು ಇದನ್ನ. ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗ ಅಂತ ಕರಿತೀವಿ. ಇದನ್ನು ಕೂಡ ವೈರಸ್ದಿಂದ ಬರ್ತಕ್ಕಂಥ ಒಂದು ರೋಗ. ಈ ಒಂದು ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗ ಮೂಲತ ಏನಪ್ಪಾ ಅಂದ್ರೆ ಆಫ್ರಿಕನ್ ಕಂಟ್ರೀಸಲ್ಲಿ ಅಥವಾ ಆಫ್ರಿಕನ್ ದೇಶಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥ ರೋಗ. ಬಟ್ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ನಮ್ದು ಏಷ್ಯನ್ ಕಾಂಟಿನೆಂಟ್ಸ್ ಅಂದ್ರೆ ಎಸ್ಪೆಷಲಿ ನಮ್ಮ ಇಂಡಿಯಾ ಪಾಕಿಸ್ತಾನ ದೇಶಗಳಲ್ಲೂ ಕೂಡ ಈ ಒಂದು ರೋಗ ಬರ್ತಾ ಇದೆ. ಈ ಒಂದು ಲಾಸ್ಟ್ ಒಂದು 2-3 ವರ್ಷದಿಂದ ಈ ಒಂದು ರೋಗ ನಮ್ಮ ದೇಶದಲ್ಲಿ ಬಂದಿದೆ. ಒಂದು ಕೆಲವೊಂದು ಸ್ಟೇಟ್ಸ್ ಅಥವಾ ಕೆಲವೊಂದು ರಾಜ್ಯಗಳಲ್ಲಿ ಅದರದ್ದು ತೀವ್ರತೆ ಜಾಸ್ತಿ ಆಗಿದೆ. ಈ ವರ್ಷ ಏನಪ್ಪಾ ಅಂತಂದ್ರೆ ಈ ಒಂದು ಒಡಿಶಾ, ಎಸ್ಪೆಷಲಿ ಒಡಿಶಾದಲ್ಲಿ ಈ ಒಂದು ಕೇಸಸ್ ಜಾಸ್ತಿ ಆದವೆ. ಜೊತೆಯಲ್ಲಿ ಆ ಒಂದು ಒರಿಸ್ಸದ ಸುತ್ತಮುತ್ತ ಇರ್ತಕ್ಕಂಥ ರಾಜ್ಯಗಳಾದ ರಾಜಸ್ಥಾನ ಆಯ್ತು, ಆಮೇಲೆ ದೆಲ್ಲಿ ಸೈಡ್ ಆಯ್ತು, ಆಮೇಲೆ ಮಹಾರಾಷ್ಟ್ರ, ಗುಜರಾತ್ ಆ ಸೈಡ್ ಜಾಸ್ತಿ ಈ ಒಂದು ಕೇಸಸ್ಸು ಕಂಡು ಬಂದಿದ್ದಾವೆ. ಜೊತೆಯಲ್ಲಿ ಈ ಒಂದು ಹೊಸದಾಗಿ ಈ ಒಂದು ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಕೇಸಸ್ಸು ಎಸ್ಪೆಷಲಿ ಗುಲ್ಬರ್ಗಾ ಉತ್ತರ ಕನ್ನಡ ಡಿಸ್ಟಿಕ್ಟಲ್ಲಿ ಮತ್ತು ನಮ್ಮ ಬಿಜಾಪುರಲ್ಲೂ ಕೂಡ ಕೆಲವೊಂದು ಕೇಸಸ್ಗಳು ಪತ್ತೆಯಾಗಿದ್ದಾವೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನಾನು ಡೀಟೇಲ್ಸ್ ಹೇಳ್ತೀನಿ. ಈ ಒಂದು ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗ ಇದು ಒಂದು ವೈರಸ್ದಿಂದ ಬರ್ತಕ್ಕಂಥ ರೋಗ. ಇದು ಒಂದು ಸಿಡುಬು ರೋಗ ಅಂದರೆ ಪಾಕ್ಸ್ ಅಂತ ಹೇಳ್ತೀವಿ. ಪಾಕ್ಸ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡ್ತಕ್ಕಂಥ ಒಂದು ವೈರಾಣು, ಎಸ್ಪೆಷಲಿ ಗೋಟ್ ಫಾಕ್ಸ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡ್ತಕ್ಕಂಥ ವೈರಾಣು ಇದು. ಸೊ ಇದನ್ನು ಈ ಒಂದು ರೋಗ ಹೆಚ್ಚಾಗಿ ಏನಪ್ಪಾ ಅಂತಂದರೆ ಜಾನುವಾರುಗಳಲ್ಲಿ ಎಸ್ಪೆಷಲಿ ದನ ಮತ್ತು ಆಕಳುಗಳಲ್ಲಿ ಒಂದು 20-25% ವರೆಗೂ ಇನ್ಸಿಡೆನ್ಸ್ ಇದೆ. ಜೊತೆಯಲ್ಲಿ ಎತ್ತುಗಳಲ್ಲಿ ಕೂಡ ಈ ಒಂದು ಕೇಸಸ್ಸು ಜಾಸ್ತಿ ಇದೆ. ಒಂದು 15-20% ಕೇಸಸ್ಸಲ್ಲಿ ಈ ಒಂದು ಇನ್ಸಿಡೆನ್ಸಸ್ಸು ಜಾಸ್ತಿ ಇದೆ. ಸೊ ಇದು ಒಂದು ನಾವು ಯಾಕಂದರೆ ನಾವು ಹಾಲು ಹಿಡ್ತಕ್ಕಂಥ ಆಕಳುಗಳಿಗೆ ನಾವು ಕರೆಕ್ಟಾಗಿ ಈ ರೋಗ ಬಂತಂತಂದರೆ ಖಂಡಿತವಾಗಲೂ ಬಹಳಷ್ಟು ಆರ್ಥಿಕವಾಗಿ ಹಾನಿ ಆಗ್ತದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಒಂದು ರೋಗ ಬಂತಂದರೆ ಒಂದು ಶೇಕಡ 50-70% ವರೆಗೂ ಹಾಲಿನ ಇಳುವರಿ ಕಡಿಮೆ ಆಗ್ತೈತಿ. ಜೊತೆಯಲ್ಲಿ ನಾವು ಎತ್ತುಗಳು ಅಂತಂದ್ರೆ ರೈತರನ್ನ ಮೈತ್ರನ ಅಂತ ಕರಿತೀವಿ ಅದನ್ನ. ಎತ್ತುಗಳಿಗೆ ಏನಾದರೂ ಸಮಸ್ಯೆ ಆಯ್ತಂದ್ರೆ ಖಂಡಿತವಾಗಲೂ ನಿಮ್ಮ ಕೃಷಿ ಚಟುವಟಿಕೆ ಕೂಡ ನಿಂತು ಹೋಗ್ತೈತಿ. ಸೊ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಎಲ್ಲ ರೈತ ಬಾಂಧವರಿಗೆ ಇದ್ರ ಬಗ್ಗೆ ಮಾಹಿತಿ ಇರಬೇಕಂತ ಹೇಳಿ ನಾನು ಒಂದು ಸ್ವಲ್ಪ ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ರೋಗ ಹೇಗೆ ಹರಡುತ್ತದೆ ಅಂತಂದ್ರೆ, ಮೊದಲನೇದಾಗಿ ಹೇಳ್ತೀನಿ ನಮಗೆ, ಇದು ಹರಡಲಿಕ್ಕೆ ಬಹಳಷ್ಟು ವಿಧಗಳಿದ್ದಾವೆ ಅಥವಾ ಒಂದು ದಾರಿಗಳಿದ್ದಾವೆ. ಮೊದಲನೇದೇನಪ್ಪ ಅಂದ್ರೆ ಈ ರೋಗ ಹರಡಲಿಕ್ಕೆ ಒಂದು ಕಾರಣ ಏನಪ್ಪ ಅಂದ್ರೆ, ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಬರಬೇಕಂತಂದ್ರೆ ಸೊಳ್ಳೆ ಮುಖಾಂತರ ಬರುತ್ತೆ. ಅದರಲ್ಲಿ ಒಂದು ಕ್ಯೂಲೆಕ್ಸ್ ಅಂತ ಮತ್ತು ಎಡಿಸ್ ಅಂತ ಎರಡು ವೆರೈಟೀಸ್ ಅದ ಅಂದ್ರೆ ಒಂದು ಸ್ಪೀಸೀಸ್ ಅದಾವೆ. ಅಂದ್ರೆ ನಮ್ಮ ಮಲೇರಿಯಾ ಒಂದು ಕಾಸ್ ಮಾಡುತ್ತಲ್ಲ, ಆ ಒಂದು ಸೊಳ್ಳೆಯಿಂದ ಈ ಒಂದು ವೈರಾಣು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಸ್ಪ್ರೆಡ್ ಆಗುತ್ತೆ. ಎರಡನೇದು ಒಂದು ದಾರಿ ಏನಪ್ಪ ಅಂತಂದ್ರೆ ನೊಣಗಳ ಮುಖಾಂತರ, ಅದಕ್ಕೆ ನಮ್ಮ ಎಕ್ಸಾಂಪಲ್ ಸ್ಟೇಬಲ್ ಫ್ಲೈ ಅಂತ ಕರಿತೀವಿ ಅದಕ್ಕೆ, ಆ ಒಂದು ನೊಣ ಮುಖಾಂತರನು ಕೂಡ ಈ ಒಂದು ರೋಗಾಣು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಸ್ಪ್ರೆಡ್ ಆಗುತ್ತೆ. ಮೂರನೇ ದಿನ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಉಣ್ಣೆಗಳ ಮುಖಾಂತರನು ಕೂಡ ಈ ರೋಗಾಣು ಸ್ಪ್ರೆಡ್ ಆಗುತ್ತೆ. ಯಾಕಂದ್ರೆ ನಾವು ನೋಡಿರ್ಬೋದು ಉಣ್ಣೆಗಳ ಸಮಸ್ಯೆ ರೈತರಿಗೆ ಬಹಳಷ್ಟು ಕಾಡ್ತಾನೆ ಇರ್ತೈತಿ. ಸೊ ಈ ಉಣ್ಣೆ ಇತ್ತಂದ್ರೆ ಈ ಒಂದು ರೋಗಾಣು ಕೂಡ ಅಥವಾ ನಿಮ್ಮ ಏರಿಯಾದಲ್ಲಿ ರೋಗ ಬಂದಿದೆ ಅಂತಂದ್ರೆ ಈ ಉಣ್ಣೆ ಮುಖಾಂತರನು ಕೂಡ ಸ್ಪ್ರೆಡ್ ಆಗುತ್ತೆ. ಇನ್ನೊಂದು ಪ್ರಮುಖ ದಾರಿ ಏನಪ್ಪಾ ಅಂತಂದ್ರೆ, ಸಪೋಸ್ ಏನಾದ್ರೂ ಒಂದು ಒಂದು ಪ್ರಾಣಿಗೆ ಒಂದು ಚರ್ಮಗಂಟು ರೋಗ ಬಂದಿರುತ್ತೆ, ಆ ಚರ್ಮಗಂಟು ರೋಗ ಬಂದಿರತಕ್ಕಂತ ಪ್ರಾಣಿ ಏನೋ ಒಂದು ನೀರ್ ಕುಡಿಯೋ ಟೈಮಿಗೆ ಅದ್ರ ಜೊಲ್ಲಲ್ಲಿ ಕೂಡ ಈ ವೈರಾಣು ಬಂದಿರುತ್ತೆ. ಸೊ ಆ ಜೊಲ್ ಮುಖಾಂತರ ಆ ನೀರನ್ನು ಕೂಡ ಕುಲುಷಿತ ಮಾಡ್ತೈತಿ. ಆ ಟೈಮಿಗೆ ಬೇರೆ ಏನಾದ್ರು ಪ್ರಾಣಿ ನೀರ್ ಕುಡಿತಂತಂದ್ರೆ ಅದರಿಂದ ಕೂಡ ಈ ವೈರಾಣು ಬೇರೆ ಪ್ರಾಣಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಈ ಒಂದು ಕೆಲವೊಂದು ದಾರಿಗಳು ಏನಪ್ಪಾ ಅಂದ್ರೆ ಯಾವ ತರ ಒಂದು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಇದು ಸ್ಪ್ರೆಡ್ ಆಗುವಂತ ಸನ್ನಿವೇಶಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಇವೆಲ್ಲ ಸ್ವಲ್ಪ ನೀವು ನೆನ್ಪಿಟ್ಕೋಬೇಕು. ಜೊತೆಯಲ್ಲಿ ಈ ರೋಗ ಬಂದಾಗ ಏನೇನು ಲಕ್ಷಣಗಳು ತೋರಿಸ್ತಾವೆ, ಆಕಳ ಆಯಿತು, ದನ ಆಯಿತು, ಎತ್ತಗಾಯಿತು, ಏನೇನು ಲಕ್ಷಣ ತೋರಿಸ್ತೈತಿ ಮತ್ತು ನೀವೇನು ಮಾಡಬೇಕಂತ ಹೇಳ್ಕೊಡ್ತೀನಿ. ಲಕ್ಷಣಗಳೇನಪ್ಪ ಅಂದರೆ ಈ ರೋಗಾಣು ಬಂದಿದ ತಕ್ಷಣ ಏನಂತಂದರೆ ಯಾವುದೋ ಒಂದು ಮುಖಾಂತರ ಬರ್ಬೋದು, ಸೊಳ್ಳೆ ಮುಖಾಂತರ ಅಥವಾ ನೊಣೆ ಮುಖಾಂತರ ಅಥವಾ ಉಣ್ಣೆ ಮುಖಾಂತರ ಅಥವಾ ಕುಲುಷಿತ ನೀರು ಕುಡಿಯೋದ್ರ ಮುಖಾಂತರನ ಬರ್ಬೋದು. ಬಂದ ತಕ್ಷಣ ಒಂದು 3-4 ದಿವಸದಲ್ಲಿ ತೀವ್ರ ಜ್ವರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತೀವ್ರ ಜ್ವರ ಅಂತಂದ್ರೆ ಒಂದು 103-104 ಡಿಗ್ರಿ ಫ್ಯಾರನೈಟ್ ಅಷ್ಟು ಟೆಂಪರೇಚರ್ ದೇಹದ ಉಷ್ಣಾಂಶ ಹೋಗುತ್ತೆ. ಅದು ಎರಡನೇದು ಏನಪ್ಪ ಅಂತಂದ್ರೆ ಈ ಜ್ವರ ಜೊತೆ ಕಣ್ಣಿಂದ ಕಂಟಿನ್ಯೂಸ್ ನೀರು ಸುರಿಯೋದು, ಮೂಗಿನಿಂದ ಸುಂಬಳ ಬರೋದು, ಅಂದ್ರೆ ನೀರು ಸುರ್ತಾ ಇರ್ತದೆ ಸುಂಬಳ ಬರಬಹುದು, ಆಮೇಲೆ ಬಾಯಿಯಿಂದ ಕಂಟಿನ್ಯೂಸ್ ಜ್ವಲ್ ಸುರಿಸ್ತಾ ಇರ್ತೈತಿ. ಅದ್ರ ನಂತರ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಒಂದು ವಾರ ನಂತರ ಈ ದೇಹದ ಮೇಲೆ ಬಾಡಿ ಪಾರ್ಟ್ಸ್ ಮೇಲೆ ದೇಹದ ಮೇಲೆ 2-5 ಸೆಂಟಿಮೀಟರ್ ಒಂದು ರಾವ್ ಆಕಾರದಲ್ಲಿ ಅಂದ್ರೆ ರೌಂಡ್ ಶೇಪ್ ಅಲ್ಲಿ ದುಂಡು ಶೇಪ್ ಅಲ್ಲಿ ಚರ್ಮದ ಮೇಲೆ ಏನಪ್ಪ ಅಂತಂದ್ರೆ ಗಂಟುಗಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇದು ಈ ಒಂದು ಯಾಕಂದ್ರೆ ಇಲ್ಲಿವರೆಗೆ ನಾ ಏನ್ ಸಿಂಪ್ಟಮ್ಸ್ ಹೇಳಿಲ್ಲ, ಒಂದು ಜ್ವರ ಬರೋದು, ಕಣ್ಣಿನ ನೀರು ಸುರಿಯೋದು, ಅದನ್ನೇನು ರೈತರು ಏನ್ ಅನ್ಕೊಂಡಿರ್ತಾರೆ ಇದು ಸುಮ್ಮನೆ ಆಕಳಿಗೆ ಜ್ವರ ಬಂದಿರುತ್ತೆ ಅಂತ ಅನ್ಕೊಂಡಿರ್ತಾರ. ಬಟ್ ಅದು ಪ್ರಥಮ ಲಕ್ಷಣಗಳು ಅವೆಲ್ಲ. ಅದು ಬಂದ ಮೇಲೆ ಏನಾಗ್ತೈತಿ, ಮೈ ಮೇಲೆಲ್ಲ ಏನಪ್ಪಾ ಅಂತಂದ್ರೆ ದುಂಡ ಒಂದು ರೌಂಡ್ ಶೇಪ್ದು ಒಂದು 2-5 ಸೆಂಟಿಮೀಟರ್ ಅಗಲದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಗಾತ್ರ, 2-5 ಸೆಂಟಿಮೀಟರ್ ಅಷ್ಟೊಂದು ಗಾತ್ರಗಳು ಇರ್ತಕ್ಕಂಥ ಒಂದು ಗಂಟುಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಅದು ಬಂದಾಗ ಡೆಫಿನೆಟ್ಲಿ ಅವಾಗ ಏನಪ್ಪಾ ಅಂದ್ರೆ ರೈತರಿಗೆ ಬಹಳಷ್ಟು ಸಮಸ್ಯೆ ಉಂಟಾಗುತ್ತೆ. ಮೈಲಿ ಬೇನೆ ಅದೇ ಜಾತಿಗೆ ಸೇರಿದಂತ ಅದನ್ನ ನೋಡಿದ್ರೆ ನಮ್ಗೆ ಹೆಂಗ್ ಮನುಷ್ಯರಿಗೆ ಮೈಲಿ ಬೇನೆ ಬರ್ತದ, ಸಿಡುಬು ಬರ್ತದ, ಅದೇ ರೀತಿಯಾಗಿ ಕಾಣಿಸ್ತದ ಶರೀರದ ಮೇಲೆ. ಅದೇ ಫ್ಯಾಮಿಲಿಗೆ ಬಿಲಾಂಗ್ ಮಾಡಿರ್ತಕ್ಕಂಥ ವೈರಾಣು ಇದು. ಬಟ್ ಒಂದು ಲಕ್ಕಿಲಿ ಒಂದು ಏನೋ ಒಂದು ಸಂತೋಷ ವಿಷಯ ಏನಪ್ಪಾ ಅಂದ್ರೆ ಈ ರೋಗಾಣು ಅಥವಾ ಈ ಒಂದು ರೋಗ ಮನುಷ್ಯರಿಗೆ ಬರೋದಿಲ್ಲ. ಜುನಾಟಿಕ್ ಅಂತ ಕರಿತೀವಿ, ಜುನಾಟಿಕ್ ಇಲ್ಲ ಇದು. ಸೊ ಪ್ರಾಣಿಗಳಿಂದ ಮನುಷ್ಯರಿಗೆ ಬರೋಲ್ಲ, ದಟ್ ಈಸ್ ಗ್ರೇಟ್ ಒಂದು. ಆಮೇಲೆ ಈ ಒಂದು ಅಂದ್ರೆ ನಿರ್ಭಯವಾಗಿ ಅವರು ಕಾಳಜಿ ತಗೋಬಹುದು. ಸೊ ಈ ತರ ಒಂದು ಮೈ ಮೇಲೆ 2-5 ಸೆಂಟಿಮೀಟರ್ ಅಗಲಿರ್ತಕ್ಕಂತ ಏನಾದ್ರು ಗಂಟುಗಳು ಕಾಣಿಸ್ತಂತಂದ್ರೆ ಖಂಡಿತವಾಗ್ಲೂ ದಯವಿಟ್ಟು ರೈತರು ಆದಷ್ಟು ಬೇಗ ಡಾಕ್ಟರ್ಸ್ ಅನ್ನ ಕರೆಸಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಜೊತೆಲಿ ನಮ್ಮ ಅದನ್ನ ಮನೆ ಮದ್ದನ್ನು ಕೂಡ ಏನೇನು ಮಾಡ್ಬೇಕಂತ ಹೇಳ್ತೀನಿ ಮುಂದೆ. ಇದು ಒಂದು ಲಕ್ಷಣ, ಮೈ ಮೇಲೆ ಗಂಟುಗಳು ಬಂದ ಮೇಲೆ ಸ್ಟಾರ್ಟ್ ಆಗುತ್ತೆ. ನಂತರ ಆ ಟೈಮಿಗೆ ನೀವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ಆ ಒಂದು ಗಂಟುಗಳು ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಒಡೆದ ಮೇಲೆ ಏನಾಗುತ್ತೆ, ಅದರಿಂದ ನೀರು ಬರೋದು, ರಕ್ತ ಬರೋದು, ಕೀವು ಬರಕ್ ಸ್ಟಾರ್ಟ್ ಆಗುತ್ತೆ. ನಂತರ ಅದ್ರ ಮೇಲೆ ನೊಣಗಳು ಕೂತ್ ಬಿಡಕ್ ಸ್ಟಾರ್ಟ್ ಆಗುತ್ತೆ. ನೊಣಗಳು ಕೂತ ಅಂತಂದ್ರೆ ಏನಾಗುತ್ತೆ, ಅದು ನೊಣೆಗಳು ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡ್ತಾವೆ. ಮೊಟ್ಟೆ ಇಟ್ಟ ಮೇಲೆ ಅದ್ರೊಳಗೆ ಹುಳಗಳು ಸ್ಟಾರ್ಟ್ ಆಗ್ತವೆ. ಹುಳಗಳು ಒಂದ್ ಸರ್ತಿ ಏನಾದ್ರೂ ಮೈ ಮೇಲೆ ಬಂತಂತಂದ್ರೆ ಖಂಡಿತವಾಗ್ಲೂ ಆ ಒಂದು ಹಸು ರಿಕವರ್ ಆಗೋದು ಬಹಳ ಕಷ್ಟ ಆಗ್ತೈತಿ. ಸೊ ಆ ಒಂದು ಸ್ಟೇಜಿಗೆ ಹೋಗೋಕ್ಕಿಂತ ಮುಂಚೆನೆ ನೀವು ಏನಪ್ಪಾ ಅಂದ್ರೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ರೆ, ಚಿಕಿತ್ಸೆ ಮಾಡಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಹಸು ಅಥವಾ ಎತ್ತು ಉಳಿಬಹುದು. ಸೊ ಇವು ಕೆಲವೊಂದು ಲಕ್ಷಣಗಳು ನಾವು ಕಾಣ್ತಕ್ಕಂತ ಒಂದು ಇನ್ನೊಂದು ಏನಪ್ಪಾ ಅಂದ್ರೆ ಪ್ರೆಗ್ನೆಂಟ್ ಹಸು ಇತ್ತು ಅಂದ್ರೆ ಗರ್ಭ ಪ್ರೆಗ್ನೆಂಟ್ ಇದೆ ಆಕಳ ಅಂತಂದ್ರೆ ಅದರಲ್ಲಿ ಗರ್ಭಪಾತ ಆಗುವ ಸಾಧ್ಯತೆ ಇರ್ತೈತಿ, ಅಬಾರ್ಷನ್ ಆಗುವ ಸಾಧ್ಯತೆ ಇರ್ತೈತಿ. ಸೊ ಅದನ್ನು ಕೂಡ ಸೊ ಪ್ರೆಗ್ನೆಂಟ್ ಇದ್ದಾಗ ಸ್ವಲ್ಪ ಆದಷ್ಟು ಏನಪ್ಪಾ ಅಂದ್ರೆ ನೀವು ಮುಂಜಾಗ್ರತನ ತಗೋಬೇಕಂತ ನಾ ಕೇಳ್ಕೊತೀನಿ. ಜೊತೆಯಲ್ಲಿ ಈ ಒಂದು ರೋಗ ಬಂದಾಗ ನೀವು ಏನೇನು ಮಾಡಬೇಕು ಅಥವಾ ಏನ್ ಟ್ರೀಟ್ಮೆಂಟ್ ಮಾಡಬೇಕು ಅಥವಾ ನೀವು ಪ್ರಿಕಾಷನ್ಸ್ ಏನ್ ತಗೋಬೇಕಂತ ನಾನು ಸ್ವಲ್ಪ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾ ಹೇಳಿದ್ದು, ಯಾವುದೇ ಒಂದು ಹಸು ಅಥವಾ ಆಕಳಿಗೆ ಈ ರೋಗ ಬಂದ್ ಗೊತ್ತಾಯ್ತು ಅಂತಂದ್ರೆ ದಯವಿಟ್ಟು ಆ ಆಕಳನ್ನ ಬೇರ್ಪಡಿಸ್ಬೇಕು, ಸಪರೇಟ್ ಕಟ್ಟಬೇಕು, ಅದಕ್ಕೆ ಬೇರೆ ಆಕಳ ಜೊತೆ ಮಿಕ್ಸ್ ಮಾಡಬಾರ್ದು. ಇದು ಫಸ್ಟ್ ಪ್ರಿಕಾಷನ್ ನೀವು ಆದಷ್ಟು ರೈತರು ಮಾಡ್ಕೋಬೇಕಿದು. ಎರಡನೇದ ಏನಪ್ಪಾ ಅಂತಂದ್ರೆ ನಾನು ಹೇಳಿದ್ದು ನಿಮ್ಗೆ ಈ ಒಂದು ರೋಗ ವೈರಾಣು ಸೊಳ್ಳೆ ಮುಖಾಂತರ ಸ್ಪ್ರೆಡ್ ಆಗುತ್ತೆ. ಸೊ ಸೊಳ್ಳೆನ ನಾವು ಕಂಟ್ರೋಲ್ ಮಾಡ್ಬೇಕಂತಂದ್ರೆ ನಾವು ಆಕಳಿಗೆ ನಾವು ಮನುಷ್ಯರಲ್ಲಿ ಹೆಂಗ್ ನಾವು ಕೊಯ್ಲ್ ಅದು ಹಸ್ತಿ ಆತರ ಮಾಡಕ್ ಬರಲ್ಲ. ಸೊ ಅಲ್ಟಿಮೇಟ್ ಇದಕ್ಕೆ ಒಂದು ಈ ಸೊಳ್ಳೆ ನಿಯಂತ್ರಣ ಮಾಡ್ಬೇಕಂತಂದ್ರೆ ಸೊಳ್ಳೆ ಪರದೇನ ಹಾಕೋಬೇಕು. ಎಲ್ಲ ಆಕಳನ್ನ ಕಟ್ಟಿರ್ತಿರಲ್ಲ ದೊಡ್ಡ ಸೊಳ್ಳೆ ಪರದೇನ, ಈಗ ಬಹಳಷ್ಟು ಕಡೆ ನೀವು ನಾರ್ತ್ ಇಂಡಿಯಾ ಸೈಡ್ ಅಂದ್ರೆ ಈ ರಾಜಸ್ಥಾನ ಆಯ್ತು ಒಡಿಶಾ ಕಡೆ ಅದು ಹೋದ್ರೆ ಅಂದ್ರೆ ಎಲ್ಲ ಬಹಳಷ್ಟು ಜನ ಏನಪ್ಪಾ ಅಂದ್ರೆ ಆಕಳ ಸೊಳ್ಳೆ ಪರದೇನ ಉಪಯೋಗ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇದು ಒಂದು ಕಾರಣ. ಸೊ ಇದು ಒಂದು ನೀವು ಸೊಳ್ಳೆ ಪರದೆ ಒಂದು ಖಂಡಿತವಾಗ್ಲೂ ಉಪಯೋಗಿಸ್ಬೇಕು. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಕೊಟ್ಟಿಗೆನ ಏನ್ ದನಗಳು ಕಟ್ಟಿರ್ತಿಲ್ಲ ಅದಷ್ಟು ಸ್ವಚ್ಛವಾಗಿ ಇಡಬೇಕು. ಸ್ವಚ್ಛವಾಗಿ ಇಡಬೇಕಂದ್ರೆ ನೀರಷ್ಟು ಹಾಕೊಂಡು ತೊಳೆಯೋದಲ್ಲ, ಜೊತೆಯಲ್ಲಿ ಯಾವುದೋ ಒಂದು ಆಂಟಿಸೆಪ್ಟಿಕ್ಸ್ ಲಿಕ್ವಿಡ್ ಅನ್ನ ಯೂಸ್ ಮಾಡಿಕೊಂಡು ಆ ಕೊಟ್ಟಿಗೆನ ತುಳಿತಾ ಇರಬೇಕು. ಯಾಕಂದ್ರೆ ಅದನ್ನ ಯೂಸ್ ಮಾಡದೆ ಏನಾಗುತ್ತೆ, ಸೊಳ್ಳೆ ಆಯ್ತು ಉಣ್ಣೆ ಆಯ್ತು ಅವೆಲ್ಲ ಏನಪ್ಪಾ ಅಂದ್ರೆ ಎಲ್ಲೆಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಮೊಟ್ಟೆ ಇಟ್ಟಿರ್ತವೆ. ಸೊ ಅವನ್ನು ಸೈಜ್ ಹೊಡಿಸಬೇಕು. ಸೊ ಅದನ್ನ ಒಂದು ಸೊಲ್ಯೂಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಕೊಟ್ಟಿಗೆನ ಸ್ವಚ್ಛ ಮಾಡಬೇಕು. ಜೊತೆಯಲ್ಲಿ ನೀವು ಆದಷ್ಟು ಏನಪ್ಪಾ ಅಂತಂದ್ರೆ ಈ ಯಾವ್ಯಾವ ಹಸುಗಳಿಗೆ ಈ ರೋಗಾಣು ಬಂದಿರ್ತೈತ ರೋಗ ಬಂದಿರ್ತಿಲ್ಲ ಆದಷ್ಟು ಬೇಗನೆ ಟ್ರೀಟ್ಮೆಂಟ್ ಮಾಡಿಸಿ. ಎಷ್ಟು ಬೇಗ ಟ್ರೀಟ್ಮೆಂಟ್ ಮಾಡಿಸ್ತಿರಲ್ಲ ಅಷ್ಟು ಇದನ್ನ ಕಂಟ್ರೋಲ್ ಮಾಡಬಹುದು. ಈಗ ನಮ್ಮ ರೈತರಿಗೆ ಜಾನುವಾರುಗಳಿಗೆ ಇದು ರೋಗ ಬಂದ ಅಂತ ಹೇಳಿ ಗೊತ್ತಾಯ್ತು ಅಂತಂದ್ರೆ ಲಕ್ಷಣಗಳು ಗಾದ್ರೆ ಹೇಳುವುದು ಶುರು ಆಗ್ತವೆ, ಅದರ ನಂತರ ಚಿಕಿತ್ಸೆ ತಗೊಳ್ಳುವಂತಹದ್ದು ಸ್ವಲ್ಪ ತಡ ಆಗುವಂತಹ ಸಂದರ್ಭ ಇದ್ದಾಗ ಎಷ್ಟು ಟೈಮ್ ಇರ್ತದೆ ನಮ್ಮ ರೈತ ಬಂದವರಿಗೆ ಅಂತೀರಿ ಸರ್? ಈಗ ಉಳಿಸಿಕೊಳ್ಳೋದಕ್ಕೆ ಈಗ ನಾವು ನೋಡಿನ ಪ್ರಕಾರ ಈ ಏನಾದರೂ ರೋಗಾಣು ಒಂದ್ಸತಿ ಹಸುಗಳ ದೇಹದಲ್ಲಿ ಎಂಟ್ರಿ ಆಯ್ತಂದ್ರೆ ಒಂದು ವಾರದಲ್ಲಿ ಲಕ್ಷಣಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಲಕ್ಷಣಗಳು ಏನಪ್ಪಾ ಅಂದ್ರೆ ಈ ಯಾಕಂದ್ರೆ ಈಗ ಆಲ್ರೆಡಿ ಗೊತ್ತಿದೆ ಈ ಚರ್ಮಗಂಟು ರೋಗ ಬಂದಿದೆ ಅಂತ ಎಲ್ಲರೂ ಗೊತ್ತಿದೆ. ಸೊ ಯಾವಾಗ ನಿಮ್ಮ ಹಸುಗಳಿಗೆ ಏನೋ ಒಂದು ನೀರು ಕುಡಿಯೋದು ಕಡಿಮೆ ಮಾಡೋದು, ಮೇವು ತಿನ್ನೋದು ಕಡಿಮೆ ಮಾಡೋದು, ಜೊತೆಲಿ ಜ್ವರ ಇರೋದು, ಮತ್ತು ಮೂಗಿನಿಂದ ಕಣ್ಣಿಂದ ನೀರು ಸುರಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಆವಾಗಲಿಂದ ಟ್ರೀಟ್ಮೆಂಟ್ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇದಕ್ಕೆ ನೀವು ಮೈ ಮೇಲೆ ಗದಡಿ ಬರೋದು ಅಥವಾ ಗಂಟು ಬಂದ ಮೇಲೆ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂತಂದ್ರೆ ಅವಾಗ ಏನಾಗುತ್ತೆ ಸ್ವಲ್ಪ ಸಕ್ಸಸ್ ರೇಟ್ ಕಡಿಮೆ ಆಗ್ತೈತಿ. ಸೊ ಮುಂಚಿತವಾಗಿ ನೀವು ಸಿಂಪ್ಟಮ್ಸ್ ಸ್ಲೋಲಿ ಸ್ಟಾರ್ಟ್ ಆದ ಲಕ್ಷಣಗಳು ಏನು ಸ್ಟಾರ್ಟ್ ಆಗ್ತಾವಲ್ಲ ಅವಾಗ ಟ್ರೀಟ್ಮೆಂಟ್ಸ್ ಮಾಡಿಸ್ಬೇಕು. ಆಮೇಲೆ ಇನ್ನೂ ಒಂದು ರೈತರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಏನಾದ್ರೂ ಮೈ ಮೇಲೆ ಗಂಟುಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಯಾಕಂದ್ರೆ ಅದನ್ನ ಅದು ಬಂದಾಗ ಅದು ಹೀಲಿಂಗ್ ಆಗ್ಬೇಕು, ಅದು ಹೀಲ್ ಆಯ್ತಂದ್ರೆ ಮತ್ತೆ ರಿಕವರ್ ಆಗುತ್ತೆ. ಸೊ ಅದನ್ನ ಗಂಟುಗಳು ಬಂದಾಗ ನೀವು ಮನೆ ಮದ್ದು ಅಂತ ಹೇಳಿ ಏನೇನು ಮಾಡ್ಬೇಕಂತಂದ್ರೆ ಒಂದು ಬೇವಿನ ಎಲೆಗಳು ಅದು ಎಷ್ಟಪ್ಪ ಅಂದ್ರೆ 100 ಗ್ರಾಂ ಅದು ಒಂದು ಇಟ್ಕೋಬೇಕು. ಜೊತೆಯಲ್ಲಿ ತುಳಸಿ ಎಲೆ ಅದು ಒಂದು 100 ಗ್ರಾಮ್, ಬೆಳ್ಳುಳ್ಳಿ 100 ಗ್ರಾಮ್, ಅರಿಶಿಣ 50 ಗ್ರಾಮ್, ಬೇವಿನ ಎಣ್ಣೆ ಅದು ಒಂದು 500 ಗ್ರಾಮ್ ಅಥವಾ 500 ml ಅಂತ ಹೇಳ್ಬೋದು. ಸೊ ಇವೆಲ್ಲಾನ ಸಾಮಗ್ರಿಗಳನ್ನ ಒಂದ್ ಕಡೆ ಇಟ್ಕೊಂಡು ಈ ಬೇವಿನ ಎಣ್ಣೆಯಲ್ಲಿ ಎಲ್ಲಾನ ಹಾಕಿ ಮಿಕ್ಸ್ ಮಾಡಿ ಅರ್ಧ ಅಂದ್ರೆ ರುಬ್ಬಿ ಒಂದು ಪೇಸ್ಟ್ ತರ ರೆಡಿ ಮಾಡಿಕೊಂಡು ಆ ಪೇಸ್ಟ್ ಅನ್ನ ಎಲ್ಲೆಲ್ಲಿ ಮೈ ಮೇಲೆ ಗಂಟುಗಳಾಗಿರ್ತಲ್ಲ ಆ ಗಂಟುಗಳ ಮೇಲೆ ಕನಿಷ್ಠ ಒಂದು 10-15 ದಿವಸವರೆಗೂ ಕಂಟಿನ್ಯೂಸ್ ಹಚ್ತಾ ಇರ್ಬೇಕು, ಲೇಪಿಸ್ತಾ ಇರ್ಬೇಕು. ಸೊ ಇದರಿಂದ ಏನಾಗುತ್ತೆ ಆ ಒಂದು ಏನಾದ್ರೂ ತೀವ್ರತೆ ಏನದಲ್ಲ ಕಂಟ್ರೋಲ್ ಮಾಡಬಹುದು, ಕಡಿಮೆ ಮಾಡಬಹುದು. ಜೊತೆಲಿ ಅದು ನೊಣಗಳು ಬಂದು ಅದು ಮೊಟ್ಟೆ ಹಾಕೋದು ಅದರಿಂದ ಒಂದು ಹುಳಗಳು ಉತ್ಪತ್ತಿ ಆಗೋದು ಅದನ್ನ ಕಂಟ್ರೋಲ್ ಮಾಡಬಹುದು. ಸೊ ಇದು ಒಂದು ಮನೆ ಮದ್ದನ್ನ ನೀವು ದಯವಿಟ್ಟು ರೈತರು ಇದನ್ನ ಉಪಚಾರವಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಜೊತೆಯಲ್ಲಿ ಇದಕ್ಕೆ ಆದಂತ ಕೆಲವೊಂದು ಆಂಟಿಬಯೋಟಿಕ್ಸ್ ಅದಕ್ಕೆ ಆದಂತ ಒಂದು ನೋವನ್ನ ಕಡಿಮೆ ಮಾಡ್ತಕ್ಕಂಥ ಇಂಜೆಕ್ಷನ್ಸ್ ಅದ ಇರ್ತವೆ. ಸೊ ಅದನ್ನ ಆದಷ್ಟು ರೈತರು ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಅದನ್ನು ಕೂಡ ಮಿನಿಮಮ್ 5-10 ದಿವಸ ಟ್ರೀಟ್ಮೆಂಟ್ ಮಾಡಿಸಬೇಕು. ಅಂದ್ರೆ ಈಗ ಗಂಟುಗಳು ಏನ್ ಬರ್ತಾವ ಅದರಿಂದ ನೋವಾಗ್ತದೆ, ನೋವಾಗುತ್ತೆ ಜಾನುವಾರುಗಳಿಗೆ, ನೋವಾಗ್ತದೆ ತುರಿಕೆ ತಿಂಡಿನೂ ಕೊಡ್ತೈತಿ, ನೋವು ಆಗ್ತೈತಿ. ಸೊ ಆಮೇಲೆ ಅದು ಒಡಿತವೆ, ಒಡದ್ಮೇಲೆ ನೀರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ನೀರ್ ಬಂದಾಗ ಮತ್ತ ಅವಾಗ ನೋಣ ಕೂತಂದ್ರೆ ಅದು ಒಂಥರ ಒಂದು ತೀವ್ರತೆ ಜಾಸ್ತಿ ಆಗ್ಬಿಡ್ತೈತಿ. ಸೊ ಅದನ್ನ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಂದ್ರೆ ಇದು ಮನೆ ಮದ್ದನ್ನ ಯೂಸ್ ಮಾಡ್ಬೇಕು, ಜೊತೆಯಲ್ಲಿ ಚಿಕಿತ್ಸೆ ಮಾಡಿಸಿದ್ರೆ ಕಂಟ್ರೋಲ್ ಮಾಡ್ಬೋದು ಇದನ್ನ. ಡಾಕ್ಟರ್, ಈಗ ತಾವು ಹೇಳಿದ್ರಿ ಎತ್ತು ಆಕಳು ಜಾನುವಾರುಗಳಿಗೆ ಇದು ಬರ್ತದೆ ಅಂತ ಹೇಳಿ, ಇದು ಈ ಜಾನುವಾರುಗಳನ್ನು ಬಿಟ್ಟು ಬೇರೆ ಪ್ರಾಣಿಗಳಿಗೆ ಬರ್ತದೆ ಅಂತೀರಿ? ಈ ಸದ್ಯಗಂತೂ ಬೇರೆ ಪ್ರಾಣಿಗಳಲ್ಲಿ ಏನು ರಿಪೋರ್ಟ್ಸ್ ಆಗಿಲ್ಲ ಸರ್, ಬಟ್ ಪ್ರಮುಖವಾಗಿ ಸಫರ್ ಆಗ್ತಕ್ಕಂಥ ಪ್ರಾಣಿಗಂತಂದ್ರೆ ಆಕಳು, ಎಮ್ಮೆ ಮತ್ತು ಎತ್ತುಗಳು ಪ್ರಮುಖವಾಗಿ, ಅವು ಅಷ್ಟು ಸಸೆಪ್ಟೇಬಲ್ ಅದ, ಅವಕ್ಕಂತೂ ರೋಗ ಬರ್ತಾ ಇದೆ. ಜೊತೆಯಲ್ಲಿ ಈ ಒಂದು ರೋಗನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಮುಂಚಿತವಾಗಿ ಬರಬಾರ್ದು ಈ ರೋಗ ಅಂತಂದ್ರೆ, ಅದಕ್ಕೆ ಇನ್ನೂ ಲಸಿಕೆ ಈ ಲಂಪಿ ಸ್ಕಿನ್ ಡಿಸೀಸ್ಗೋಸ್ಕರ ಬಂದಿಲ್ಲ, ಇನ್ನು ಮುಂದೆ ಟೈಮ್ ಆಗುತ್ತೆ, ಲೇಟ್ ಆಗುತ್ತೆ. ಅದಕ್ಕಾಗಿ ಅದನ್ನ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಮುಂಚೆನೆ ಹೇಳಿದೆ, ಈ ಒಂದು ರೋಗಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸಿಡುಬು ರೋಗ, ಸಿಡುಬು ವೈರಾಣು, ಪಾಕ್ಸ್ ವೈರಸ್ ಅಂತ ಹೇಳಿ. ಸೊ ಅದರದ್ದೇ ಆದಂತ ಗೋಟ್ ಪಾಕ್ಸ್ ಅಂತ ಹೇಳಿ, ಅಂದ್ರೆ ಆಡಿನ ಸಿಡುಬು ರೋಗದ ಲಸಿಕೆ ಇದೆ, ಗೋಟ್ ಪಾಕ್ಸ್ ವ್ಯಾಕ್ಸಿನ್. ಆ ವ್ಯಾಕ್ಸಿನ್ ಅನ್ನ ನೀವು ಮುಂಜಾಗ್ರತವಾಗಿ ನಿಮ್ಮ ಆಕಳಿಗೆ ಮತ್ತು ದನಗಳಿಗೆ ಈ ಒಂದು ಲಸಿಕೆಯನ್ನು ಹಾಕ್ಸಿದ್ರೆ ಈ ಒಂದು ಲಂಪಿ ಸ್ಕಿನ್ ಅಥವಾ ಚರ್ಮಗಂಟು ರೋಗ ಆಗುವುದನ್ನ ತಡೆಗಟ್ಟು ಅಂದ್ರೆ ಆ ಒಂದು ಲಸಿಕೆಯನ್ನು ಕೊಡ್ತಾ ಇದ್ದಾರೆ? ಕೊಡ್ತಾರೆ, ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅವೈಲೇಬಲ್ ಇದೆ, ಲಭ್ಯದ ಮತ್ತೆ ಇದಕ್ಕಾದರೂ ಕೊಟ್ಟೆ ಕೊಡ್ತಾರೆ. ಎಸ್, ನೀವು ಈ ಒಂದು ಲಂಪಿ ಸ್ಕಿನ್ ಡಿಸೀಸ್ ಅನ್ನ ಅಥವಾ ರೋಗನ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ನೀವು ಆಡು ಸಿಡುಬು ರೋಗದ ಲಸಿಕೆ ಆಲ್ರೆಡಿ ಪಶು ವೈದ್ಯ ಎಲ್ಲೆಲ್ಲಿ ಲೋಕಲ್ ಇರ್ತದಲ್ಲ ಪಶು ಇಲಾಖೆಯಲ್ಲಿ ಸಿಗ್ತೈತಿ, ಅದನ್ನ ನೀವು ಹಾಕ್ಸ್ಕೊಂಡಿದ್ರೆ ಕಂಟ್ರೋಲ್ ಮಾಡಬಹುದು. ಇದು ಒಂದು ಮುಂಜಾಗ್ರತವಾಗಿ ರೈತರು ಈ ರೋಗನ ಬರಕ್ಕಿಂತ ಮುಂಚೆ ಮಾಡ್ಕೊಂಡ್ರೆ ಖಂಡಿತವಾಗಲು ಅಂದ್ರೆ ಇದರ ಬಗ್ಗೆ ಕಾಳಜಿ ವಹಿಸಿದ್ರೆ ಉಪಚಾರ ಮಾಡಿದ್ರೆ ಏನಂತ ತೊಂದರೆ ಆಗಂಗಿಲ್ಲ ನಮ್ಮ ರೈತರಿಗೆ? ಇಲ್ಲ, ಕಾಳಜಿ ವಹಿಸಿದ್ರೆ ಕಂಟ್ರೋಲ್ ಆಗತ್ತೆ ಸರ್, ಯಾಕಂದ್ರೆ ಈಗ ಇದು ಹೊಸದಲ್ಲ, ಎಲ್ಲ ರೈತರಿಗೆ ಒಂದ್ ಸ್ವಲ್ಪ ಇದ್ದೇ ಇರ್ತೈತಿ, ಏನಂತ ಬಂದೈತೆ ಅಂತ ಹೇಳಿ. ಸೊ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ, ಬಟ್ ಅದೇ ಹೇಳದಲ್ಲ, ನೀವು ರೈತರು ಏನ ಮಾಡ್ಬೇಕಂತಂದ್ರೆ ಮೊದಲನೇದು ಈ ಒಂದು ಗೋಟ್ ಪ್ಯಾಕ್ಸ್ ಅಥವಾ ಆಡಿನ ಸಿಡುಬು ರೋಗದ ಲಸಿಕೆ ಹಾಕ್ಸ್ರಿ ಫಸ್ಟ್. ಎರಡನೇದು ಈ ಒಂದು ಕಂಟ್ರೋಲ್ ಮಾಡೋದು, ಯಾವ ತರ ಕಂಟ್ರೋಲ್ ಮಾಡ್ಬೇಕು, ಸೊಳ್ಳೆ ಪರದೆ ಹಾಕೋದು, ಬೇರ್ಪಡಿಸೋದು, ಅದೊಂದು ಕರೆಕ್ಟ್ ಆಗಿ ಮಾಡ್ಬೇಕು. ಆಮೇಲೆ ರೋಗ ಬಂದಾಗ ಈ ಒಂದು ಮನೆ ಬದ್ದನ ಯಾವ ಗಂಟುಗಳಾಗಿರ್ತಲ್ಲ ಅದಕ್ಕೆ ಯಾವ ಹಚ್ಚಬೇಕು, ಅದು ಹಚ್ಚಿದ್ರೆ ಕಂಟ್ರೋಲ್ ಆಗುತ್ತೆ. ಜೊತೆಯಲ್ಲಿ ಚಿಕಿತ್ಸೆ ಮಾಡಿದ್ರೆ ಒಂದು ಅನಿಮಲ್ ಅಥವಾ ಪ್ರಾಣಿಗಳನ್ನ ಸಾವನ್ನ ಕಂಟ್ರೋಲ್ ಮಾಡ್ಬೋದು ನಾವು. ಈ ಒಂದು ವೈರಾಣುವಿನ ಹರಡುವ ಒಂದು ವೇಗ ಹೆಂಗದ ಅಂತೀರಿ? ಇದರದ್ದು ವೇಗ ಸ್ವಲ್ಪ ಕಡಿಮೆ ನನ್ನ ಪ್ರಕಾರ, ಯಾಕಂದ್ರೆ ಇದು ಏರ್ಬೋರ್ನ್ ಅಲ್ಲ, ಇದು ಅಂದ್ರೆ ಗಾಳಿ ಮುಖಾಂತರ ಹೋಗಿರೋದಿಲ್ಲ. ಸೊ ಅದು ಒಂದು ವಿಶೇಷ. ಸೊ ಹಾಗಾಗಿ ಈ ಅಷ್ಟೊಂದು ಫಾಸ್ಟ್ ಆಗಿ ಮೂವ್ಮೆಂಟ್ ಇಲ್ಲ. ಸೊ ಬಟ್ ಆದ್ರೆ ಇದು ಸೊಳ್ಳೆ ನೊಣ ಮತ್ತು ಉಣ್ಣೆ ಮುಖಾಂತರ ಬರ್ತಾ ಇದೆಯಲ್ಲ, ಹಾಗಾಗಿ ಈ ಸೊಳ್ಳೆಗಳು ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟ್ ಆಗ್ತಾನೆ ಇರ್ತಾವೆ. ಎಷ್ಟು ದೂರ ಹೋಗ್ಬೋದಂತೀರಿ ಈ ಸೊಳ್ಳೆಗಳದ್ದು? ಇದೇ ರೆಕಾರ್ಡ್ ಇದೆ, ಒಂದೊಂದು ಎಷ್ಟೋ ಒಂದೊಂದು ಕಿಲೋಮೀಟರ್ ಜಾಸ್ತಿನೇ ಹೋಗ್ಬೋದು. ಸೊ ಆಮೇಲೆ ಪ್ರಮುಖವಾಗಿ ಸೊಳ್ಳೆಗಳು, ನೊಣಗಳು ಮತ್ತು ಉಣ್ಣೆ, ಇವುಗಳ ಒಂದು ಹತೋಟಿ ನಿಯಂತ್ರಣ ಕಂಟ್ರೋಲ್ ಮಾಡಿದ್ರೆ ಖಂಡಿತವಾಗ್ಲು ಈ ಒಂದು ಈ ರೋಗ ಬರೋದ ಕಂಟ್ರೋಲ್ನ 50% ಕಂಟ್ರೋಲ್ ಮಾಡ್ಬೋದು ನೀವು. ಆಮೇಲೆ ಉಣ್ಣೆ ಟ್ರೀಟ್ಮೆಂಟ್ಗೋಸ್ಕರ ಸ್ವಲ್ಪ ದಯವಿಟ್ಟು ರೈತರು ನೆನಪಿಟ್ಕೋರಿ, ಯಾಕಂದ್ರೆ ನಾವು ಉಣ್ಣೆ ಬಂದಾಗ ಇಲ್ಲಿ ಒಂದು ತಪ್ಪು ಮಾಡೋದು ಏನಪ್ಪ ಅಂತಂದ್ರೆ, ನಾವು ಉಣ್ಣೆ ಔಷಧಿನ ಹೊಡಿತೀವಿ. ಉಣ್ಣೆ ಬಂದ್ಮೇಲೆ ಉಣ್ಣೆ ಔಷಧಿ ಎಲ್ಲರೂ ಹೊಡಿತಾರೆ, ಗೊತ್ತಿದೆ ಯಾವ ಔಷಧಿ ಹೊಡಿಬೇಕಂತ ಹೇಳಿ. ಮಾರ್ಕೆಟಲ್ಲಿ ಬಹಳಷ್ಟು ಔಷಧಿಗಳು ಸಿಗ್ತವೆ, ಬ್ಯೂಟಾಕ್ಸ್ ಅಂತ ಸಿಗ್ತೈತಿ, ಟ್ಯಾಕ್ಟಿಕ್ ಅಂತ ಸಿಗ್ತೈತಿ, ರಿಡ್ ಅಂತ ಸಿಗ್ತೈತಿ, ಅವೆಲ್ಲ ತಗೊಂಡು ಹಾಕ್ತೀವಿ. ಬಟ್ ಏನ್ ಮಾಡ್ತೀವಿ ನಾವು, ಒಂದೇ ಸರ್ತಿ ಔಷಧಿನ ಹೊಡಿತೀವಿ ರೈತರು. ಸೊ ಅದನ್ನ ಸ್ವಲ್ಪ ನೆನ್ಪಿಟ್ಕೊರಿ. ನಂದು ಸಜೆಷನ್ ಪ್ರಕಾರ ನೀವು ಮಿನಿಮಮ್ 3-4 ವಾರ ಈ ಉಣ್ಣೆ ಔಷಧಿ ಹೊಡಿಬೇಕು. ಎಷ್ಟು ದಿವಸಕ್ಕೊಮ್ಮೆ? ಒಂದು ವಾರಕ್ಕೊಂದ್ಸತಿ ಒಂದು 3-4 ವಾರ ಈ ಉಣ್ಣೆ ಔಷಧಿ ಹೊಡಿಬೇಕು. ಯಾಕಂದ್ರೆ ಅದ್ರದ್ದು ಒಂದು ಉಣ್ಣೆದು ಒಂದು ಲೈಫ್ ಸೈಕಲ್ ಇರ್ತೈತಿ. ಅದು ಮೊಟ್ಟೆ ಇಡ್ತೈತಿ, ಮೊಟ್ಟೆ ಇಟ್ಮೇಲೆ ಅದು ಪ್ಯೂಪಾ ಅಂತ ಕರಿತೀವಿ, ಆಮೇಲೆ ಮರಿ ಆಗಿ ಲಾರ್ವಾ ಆಗ್ತೈತಿ, ಲಾರ್ವಾ ಆಗಿದ್ಮೇಲೆ ಅಡಲ್ಟ್ ಆಗ್ತೈತೆ. ಸೊ ಪ್ರತಿಯೊಂದು ಸ್ಟೇಜಸ್ಗೆ ಒಂದೊಂದು ವಾರ ಟೈಮ್ ತಗೊಳುತ್ತೆ ಬೆಳಿಬೇಕಂತಂದ್ರೆ. ಈಗ ನಾವು ಒಂದು ಉಣ್ಣೆ ಔಷಧಿ ಹೊಡೆದಾಗ ಅದು ವಯಸ್ಸಾಗಿರತಕ್ಕಂಥ ಉಣ್ಣೆ ಅಷ್ಟೇ ಸಾಯ್ತೈತಿ ಹೊರತು ಈ ಒಂದು ಮೊಟ್ಟೆ ಆಯ್ತು ಅದ್ರದ್ದು ಲಾರ್ವಾ ಸ್ಟೇಜ್ ಆಯ್ತು ಸಾಯಂಗಿಲ್ಲ, ಉಳ್ಕೊಳ್ತಾವ. ಮತ್ತೆ ಒಂದು ವಾರ ಆಗಿದ್ಮೇಲೆ ಅವು ದೊಡ್ಡದಾಗ್ತಾವ. ಸೊ ಅದನ್ನ ಟೋಟಲ್ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಪ್ರತಿ ವಾರ ಈ ಒಂದು ಉಣ್ಣೆ ಔಷಧಿ ಹೊಡಿಬೇಕು. ಮಿನಿಮಮ್ 3-4 ವಾರ ಹೊಡೆದ್ರೆ ಕಂಟ್ರೋಲ್ ಆಗ್ತೈತಿ. ಸೊ ಇದು ಒಂದು ಸ್ವಲ್ಪ ನೀವು ಮಾಡಿದ್ರೆ ಕಂಟ್ರೋಲ್ ಆಗ್ತೈತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟ್ರೆ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂದ್ರೆ ತಮ್ಮ ನಂಬರ್ ಕೊಡ್ತೀರಿ? ಎಸ್, ಖಂಡಿತವಾಗ್ಲು. ಈ ರೋಗದ ಬಗ್ಗೆ ಮಾಹಿತಿ ಅಥವಾ ಏನೋ ಚಿಕಿತ್ಸೆ ಬಗ್ಗೆ ಕೇಳೋದಿತ್ತಂದ್ರೆ ಖಂಡಿತವಾಗ್ಲು ನನಗೆ ಸಂಪರ್ಕ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 8-7-1-1-0-7-0-9-0. ಆತ್ಮೀಯರೇ, ಡಾಕ್ಟರ್ ಸಂತೋಷ್ ಸಿಂಧೆ ಅವರು ಏನು ನಂಬರ್ ಹೇಳಿದ್ದಾರೆ ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಡ್ಬಹುದು. 8-7-9-1-1-0-7-0-0 ಈ ನಂಬರನ್ನು ತಾವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಸಂತೋಷ್ ಶಿಂಧೆ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಈಗೇನು ಹೊಸ ರೋಗ ಕಾಣಿಸ್ಕೊಳ್ತಾ ಇದೆ ಜಾನುವಾರುಗಳಲ್ಲಿ, ಚರ್ಮ ಗಂಟು ರೋಗ, ಲಂಪಿ ಸ್ಕಿನ್ ಡಿಸೀಸ್ ಅಂತ ಏನು ನಾವು ಕರೀತಾ ಇದ್ದೀವಿ, ಅದು ಆತಂಕಕ್ಕೆ ಕಾರಣ ಆಗಿರುವಂತಹದ್ದು ಸತ್ಯವಾದಂತಹ ಒಂದು ವಿಚಾರ. ಆದ್ರೆ ತಾವು ಈಗ ಹೇಳಿದ್ದನ್ನು ನೋಡಿದ್ರೆ ನಮ್ಮ ರೈತರು ಯಾವುದೇ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಅದರ ಉಪಚಾರವನ್ನು ಕಾಳಜಿಪೂರ್ವಕವಾಗಿ ಜಲ್ದಿ ತಗೊಂಡ್ರೆ ಸಂಪೂರ್ಣವಾಗಿ ಜಾನುವಾರುಗಳು ಆರಾಮಾಗ್ತಾವ ಅನ್ನುವಂಥದ್ದು ಏನದ, ಅದು ಬಹಳ ಸಮಾಧಾನ ಕೊಡುವಂಥ ಒಂದು ವಿಷಯ. ಅದ್ರ ಜೊತೆಗೆ ಮನೆ ಮದ್ದು ಕೂಡ ತಾವು ಹೇಳಿದ್ರಿ, ಅದನ್ನು ಕೂಡ ನಮ್ಮ ರೈತರು ಬಳಸಿದ್ರೆ ಬಹಳ ಸರಳವಾಗಿ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು. ಇಷ್ಟು ವಿಚಾರ ತಾವು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ಚರ್ಮಗಂಟು ರೋಗದ ಹೆಚ್ಚಿನ ಮಾಹಿತಿ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವೈದ್ಯರಾಗಿರುವ ಡಾಕ್ಟರ್ ಸಂತೋಷ್ ಶಿಂಧೆ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ರೂಳಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸೌಲಭ್ಯವಿದೆ. ಆಯುಷ್ಮಾನ್ ಕಾರ್ಡ್ ಅನ್ನು 14 ಸಂಖ್ಯೆಯ ABHA ಹೆಲ್ತ್ ಐಡಿಯೊಂದಿಗೆ ಸಂಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪಿಎನ್ಜಿ ತರುತ್ತದೆ ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26 ಅಕ್ಟೋಬರ್ 3 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸೆರಾಫ್ ಮತ್ತು ಜ್ಯುವೆಲ್ಲರ್ಸ್, ನಿಯಮಗಳು ಅನ್ವಯ. ಈಗ ಕೇಳಿ ಒಂದು ಪ್ರಾಯೋಜಿತ ಕಾರ್ಯಕ್ರಮ. ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಮಾತನಾಡುತ್ತಾರೆ ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಎಂಬಿ ಅಯ್ಯನಹಳ್ಳಿ ಗ್ರಾಮದ ಎ ಮಂಜುನಾಥ್ ಅವರು ತರಕಾರಿಗಳಿಗೆ ನುವಾಲ್ಗಿಯನ್ನು ಬಳಕೆ ಮಾಡಿ ಅನುಭವ ಪಡೆದುಕೊಂಡಿದ್ದಾರೆ. ಅವರ ವಿಚಾರ ಈಗ ಬಿತ್ತರವಾಗ್ತಾ ಇದೆ. 3,000 ಗಿಡಕ್ಕೆ ಹೊಡೆದಿದ್ವಿ, ಅದು ಬಹಳ ಚೆನ್ನಾಗಿ ಬಂತು, ಬಹಳ ಇಳುವರಿ ಬಂತು, 25-30 ಇರ್ಬೋದು. ಓಹೋ, ಎಷ್ಟು ಸಾರಿ ಸಿಂಪರಣೆ ಮಾಡಿದ್ದು? 3-4 ಸಾರಿ ಮಾಡಿದ್ವಿ. ಸಣ್ಣದಿದ್ದಾಗ ಒಂದ್ಸಾರಿ, ತಿರ್ಗಿ ಮಧ್ಯಕ್ಕೆ ಒಂದ್ಸಾರಿ, ತಿರ್ಗಿ ದೊಡ್ಡವಾದ ಟೊಮೆಟೊ ಗಿಡನು 2,000 ಹಾಕಿದ್ವಿ, ಅದು ಬಹಳ ಚೆನ್ನಾಗಿ ಬಂತು. ಮೆಣಸಿನ ಗಿಡ ಮತ್ತು ಟೊಮ್ಯಾಟೋಕ್ಕೆ ಉಪಯೋಗಿಸ್ಕೊಂಡ್ರಿ, ಮತ್ತೆ ಒಳ್ಳೆ ಬೆಳವಣಿಗೆಯನ್ನು ಕಂಡ್ರಿ, ಮತ್ತೆ ಗಿಡಗಳು ಬಾಳಿಕೆ ಬಂದ್ವಾ ಹೇಗೆ? ಗಿಡಗಳನ್ನು ಒಳ್ಳೆ ತಾಳಿಕೆ ಬಂತು, ಬಹಳ ದಿವಸನೂ ಬಂತು ಮೆಣಸಿನ ಗಿಡ. ಓಹೋ, ಉಪಯೋಗಿಸ್ಕೊಳ್ಳುವಾಗ ಅಥವಾ ಉಪಯೋಗಿಸ್ಕೊಂಡ ಮೇಲೆ ಈಗ ಕೀಟನಾಶಕಗಳು ಸಿಂಪಡಣೆ ಮಾಡಿದಾಗ ಆಗುವ ಉರಿ ಅಥವಾ ದಾಹ ಅಥವಾ ಕೆಟ್ಟ ವಾಸನೆ ಇದೆಲ್ಲ ಒಳ್ಳೆ ಚೆನ್ನಾಗಿ ಬಂತು, ಬಹಳ ಚೆನ್ನಾಗಿದೆ. ಖರ್ಚು ವೆಚ್ಚ ಅನ್ಸಲಿಲ್ಲ, ಖರ್ಚು ಕಮ್ಮಿ ಅಲ್ಲ. ಹೌದು, ಅದೊಂದೇ ಹೊಡೆದ್ ನಾವು, ಏನು ಬೇರೆ ಯಾರು ಜಾಸ್ತಿ ಹೊಡಿಲಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದ್ರಲ್ಲಿ ಏನಾದ್ರೂ ಕಡಿಮೆ ಆಯ್ತಾ? ರಾಸಾಯನಿಕ ಗೊಬ್ಬರ ನಾವು ಬಹಳ ಹಾಕ್ಲಿಲ್ಲ. ಕೇಳಿಗ್ರೆ, ಹಸಿ ಮೆಣಸಿನಕಾಯಿ ಮತ್ತು ಟೊಮ್ಯಾಟೊ ಬೆಳೆಗೆ ನೂವಾಲ್ಗಿಯನ್ನು ಉಪಯೋಗಿಸ್ಕೊಂಡು ಭರ್ಜರಿ ಇಳುವರಿಯನ್ನ ಪಡೆದುಕೊಂಡ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಎಂಬಿ ಅಯ್ಯನಹಳ್ಳಿಯ ಎ ಮಂಜುನಾಥ್ ಅವರ ಅನುಭವಗಳನ್ನು ಆಲಿಸಿಕೊಂಡ್ರಿ. ಬಳಸಿ ಬಳಸಿ ನೋವಾಳ್ಗೆ ಸಾವಣ್ಣವನ್ನ ಕಾಣಿರಿ ಹೆಚ್ಚಿನ ಇಳುವರಿಯನ್ನ ದೂರವಿಡಿರೋಣ ಕೀಟಗಳನ್ನ ಗಳಿಸಿ ಅಧಿಕ ಆದಾಯವನ್ನ ಬಳಸಿ ಬಳಸಿ ನೋವಾಳ್ಗೆ ಸಾವಣ್ಣವನ್ನ ಬಳಸಿ ಬಳಸಿ ನೋವಾಳ್ಗೆ ಬಲ್ಗಿ ಜ್ಞಾನೋ ದ್ರಾವಣವಿದುವೆ ಪೈರುಗಳಲ್ಲಿ ಬೆಳವಣಿಗೆ ಆಗುವುದು ಹಣವು ಉಳಿತಾಯ ವಾಗುವುದು ಬೆಳೆಯು ಪಾಳಿಕೆ ಬರುವುದು ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನು ಬಳಸಿ ಬಳಸಿ ನೋವಾಗಿ. ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ಚಮತ್ಕಾರ ಬೆಳೆಗಳಿಗೆ ಇದು ಆರೋಗ್ಯಕರ. ಸ್ನೇಹಿತರೆ, ಕಿಸಾನ್ ವಾಣಿಯಲ್ಲಿ ಕೇಳಿ ಕೆಲವು ಜನಪದ ಗೀತೆಗಳು. ನೀ ಎಷ್ಟರ ಮೆರಿತಿ ಇನ್ನೇ ಸುದಿನ ಇರುತ್ತಿ ನೀ ಎಷ್ಟರ ಮೆರಿತಿ ದಿನ ಇರುತ್ತಿ ನೀ ಎಷ್ಟರ ಮೆರಿತಿ ಇನ್ನೇ ಸುದಿನ ಇರುತ್ತಿ ಪ್ರೀತಿ ಎಂಬೋ ಅರತಿ ಪ್ರೀತಿ ಎಂಬೋ ಅರತಿ ಕಾಲಾಡಿಸಿ ಕಲ್ಕ ಮಾಡತಿ ನೀ ಎಷ್ಟರ ಮೆರಿತಿ ಇನ್ನೇ ಸುದಿನ ಇರುತ್ತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಬರುವಾಗ ತಂದದ್ದೇನೈತಿ ಆಡುತ್ತ ಮರಕೋತಿ ಆಡುತ್ತ ಮರಕೋತಿ ಮಾಣಿಕ್ಯ ನೀನು ಕಳಕೊಂತಿ ನೀನು ಕಣ್ಣಿಡ್ತಿ ಇದ್ದದ್ದು ಬಳಕೊಂಡು ಬಾರಂತಿ, ಕಂಡದ್ದರ ಮೇಲೆ ಕಣ್ಣಿಡ್ತಿ ಇದ್ದದ್ದು ಬಳಕೊಂಡು ಬಾರಂತಿ, ಬಿಡಬ್ಯಾಡ ತಗೋ ಒಂದು ಕೈಯಂತಿ, ಬಿಡಬ್ಯಾಡ ತಗೋ ಒಂದು ಕೈಯಂತಿ, ಎಲ್ಲ ವೈದು ಎಲ್ಲಿಡತೀ